ಕಳೆದ 4.5 ದಶಕಗಳಿಂದ ಅವರು ಕೃಷಿ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬಹಳ ದೊಡ್ಡ ಅನುಭವ ಅವ್ರದ್ದು ಕೃಷಿ ಒಳಗೆ. ಬೆಳೆಗಳನ್ನು ಕೂಡ ಮಾಡ್ಯಾರ, ಹಣ್ಣಿನ ಬೆಳೆಗಳನ್ನು ಮಾಡಿದ್ದಾರೆ, ಅರಣ್ಯ ಕೃಷಿಯನ್ನು ಕೂಡ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ಬರದ ಜೊತೆಗೆ ಹೋರಾಟ ಮಾಡುವಂತಹ ಒಂದು ಸಂಕಲ್ಪವನ್ನು ಕೂಡ ಮಾಡಿ ಮಳೆ ನೀರಿನ ಸಂಗ್ರಹದ ಕಡೆ ಅವರು ಹೆಚ್ಚಿನ ಒಂದು ಗಮನವನ್ನು ಹರಿಸಿದ್ದನ್ನು ನಾವು ಕಾಣ್ತೀವಿ. ನಮ್ಮ ರೈತರ ಎಲ್ಲರಿಗೂ ಇದು ಮಾದರಿಯಾಗುವಂತಹ ಒಂದು ಕೆಲಸ. ಇವತ್ತು ನಮಗೆ ಏನು ಜಲ ಸಂಪನ್ಮೂಲ ಸಿಗ್ತಾ ಇದೆ ಅಥವಾ ನಮ್ಮ ಹೊಲದೊಳಗೆ ಏನು ಸಂಪನ್ಮೂಲಗಳಾದವ ಅವುಗಳನ್ನು ನಾವು ಸೂಕ್ತವಾಗಿ ಬಳಸಿಕೊಳ್ಳೋದ್ರ ಕಡೆ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ಅಂಥ ಪಾಠ ಇವತ್ತು ನಮಗೆ ಶಿವಲಿಂಗಪ್ಪ ಚೋರ್ಗಸ್ತಿಯವರಿಂದ ಸಿಗ್ತದ ಅನ್ನುವಂಥ ವಿಚಾರ ಖುಷಿ ಕೊಡುವಂಥದ್ದು. ಶಿವಲಿಂಗಪ್ಪ ಚೋರ್ಗಸ್ತಿಯವರೇ, ತಮಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಬಹಳ ದೊಡ್ಡ ಅನುಭವ ತಮ್ಮದು ಕೃಷಿ ಒಳಗೆ. ಕಳೆದ 45 ವರ್ಷಗಳಿಂದ ತಾವು ಕೃಷಿ ಮಾಡ್ತಾ ಇದ್ದೀರಿ. ಬಹುಶಃ ತಮ್ಮ ಓದು ಮುಗಿದು ಕೂಡಲೇ ಒಕ್ಕಲುತನಕ್ಕೆ ಬಂದ್ರಿ ಅಂತ ಹೇಳಿ, ಅಥವಾ ಅದಕ್ಕಿಂತ ಮೊದಲು ಕೂಡ ತಮ್ಮ ತಂದೆಯವರ ಜೊತೆಗಿರ್ಬೋದು ಅಥವಾ ಏನ್ ಪಾರಂಪರಿಕ ಕೃಷಿ ಇದೆ? ನಮ್ಮ ಮುತ್ತೆಯವರಿಂದಲೂ ಒಕ್ಕಲುತನ ಇತ್ತು. ಒಕ್ಕಲುತನ ಇತ್ತು, ತಾವು ತಮ್ಮ ತಂದೆಯವರ ಜೊತೆಗೆ ಕೃಷಿ ಮಾಡ್ಕೊಂಡು ಬಂದಂತ. ಸ್ಕೂಲಿಗೆ ಹೋಗೋ ಟೈಮ್ ನಾವು ಊರಾಗೆ ಸ್ಕೂಲ್ ರೀ, ಶನಿವಾರ ರವಿವಾರ ಯಾವಾಗ ಸೂಟಿ ಇರ್ತದಲ್ರಿ ಅವಾಗೆಲ್ಲ ನಮ್ ತಂದೆಯವರು ಹೊಲಕ್ ಹೋಗ್ಲಿಕ್ಕೆ ಒತ್ತಾಯ ಮಾಡ್ತಿರು. ನಾವು ಮನ್ಯಾಗ ಕೂಡ ಕೊಡ್ತಿದ್ದಿಲ್ಲ, ಹೋಗ್ತಿದ್ದೆವು. ತಿಳಿದಿದ್ದು ಅಲ್ಪ ಸ್ವಲ್ಪ ಕೆಲಸ ಮಾಡ್ಕೋತ ಹೋದಾಗ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳಿ ಅದೇ ಅನುಭವ ನಮ್ಗೆ. ಹಾ, ನಿಮ್ಮಷ್ಟಕ್ಕೆ ನೀವು ಕೃಷಿ ಒಳಗೆ ತೊಡಗಿಸಿಕೊಂಡಿದ್ದು ಯಾವಾಗ, ಎಲ್ಲಿ ತನಕ ಓದು ನಿಮ್ದು? ಪಿ ಯು ಸಿ ಮುಗಿತ್ರಿ 1981 ಪಿ ಯು ಸಿ ಮುಗೀತು. ಮುಗಿತ್ರಿ, ಮುಗಿದ ನಂತರ ನೇರವಾಗಿ ಕೃಷಿಗೆ ಬಂದ್ಬಿಟ್ರಿ. ಕೃಷಿಗೆ ಬಂದ್ರಿ, ಮುಂದೆ ಓದ್ಲಿಲ್ಲ? ಓದ್ಲಿಲ್ರಿ, ಓದ್ಲಿಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ, ಅವಾಗ ಓದಿನ ಅನುಕೂಲನೂ ಇರ್ಲಿಲ್ರಿ. ಸಿಟಿದಾಗ ಬಂದು ಇಲ್ಲೇ ವಸತಿ ಮಾಡಿ ಕಲಿಬೇಕಾಗಿತ್ತು. ನಮ್ಮ ಮನೆಯದು ಆರ್ಥಿಕ ಪರಿಸ್ಥಿತಿ ಬಹಳ ಕಮ್ಮಿ ಇತ್ರಿ, ಕಲ್ಸಪ್ಲೆ ಇದ್ದಿದ್ದಿಲ್ಲ ಅವಾಗ. 20 ಎಕರೆ ಹೊಲ ಇದ್ರು ಆಗಿನ ಕಾಲದಾಗ ಅದು ಬೆಳೆದಿದ್ದು ಮನೆಗೆ ಸಾಲ್ತಿದ್ದಿಲ್ಲ. ಹಾ, ಅಷ್ಟಿತ್ತು. ಹಾಗಾಗಿ ಓದಿನ ಕಡೆ ಲಕ್ಷ್ಯ ಕೊಡ್ಲಿಲ್ಲ. ನಾವು 3 ಜನ ಅಣ್ಣತಮ್ಮಂದಿರು, 3 ಜನ ಒಕ್ಕಲ್ತನೆ ಮಾಡಿದೆವು. ನೀವು ಕೃಷಿಗೆ ಬಂದಂತ ಸಮಯದೊಳಗ ತಮ್ಮ ತಂದೆಯವರು ಹೇಳಿಕೊಟ್ಟಂತ ಪಾಠಗಳು ನಿಮ್ ಜೊತೆಗಿದ್ದು, ಅದ್ರ ಜೊತೆಗೆ ಏನೇನು ಬದಲಾವಣೆ ಮಾಡಬಹುದು ಅಥವಾ ಏನು ಹೊಸದು ನಾವು ಮಾಡಬಹುದು ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಏನು ಶುರು ಮಾಡಿದ್ರಿ ತಾವು ಕೆಲಸ? ನಾನು ಒಕ್ಕಲ್ತನಕ್ ಬರುತ್ತಲೇನೆ ನಮ್ ಹೊಲದಾಗ ನೀರಿರ್ಲಿಲ್ರಿ. ನಮ್ದು ಮೇಲಡಿ ಖುಷ್ಕಿ ಭೂಮಿ, ನೀರಿರ್ಲಿಲ್ಲ. ನೀರಿಗೆ ಯಾರ್ದೋ ತೋಟ ನೋಡಿ ತೋಟ ಮಾಡ್ಬೇಕು, ನೀರು ಮಾಡ್ಬೇಕು ಅನ್ನಿಸ್ತು. ಮನೆಯವರೇ ಎಲ್ಲರೂ ಸೇರಿ ಬಾವಿ ಹೊಡ್ಲಿಕ್ಕೆ ಚಾಲು ಮಾಡಿದೇವ್ರಿ. 2-3 ವರ್ಷ ಬಾವಿ ಹೊಡೆದಾಗ ಒಂದು ಥೋಡೆ ನೀರು ಬಿದ್ದು. ಹಾ ರೀ, ನೀರು ಬಿದ್ದ್ಮೇಲೆ ಮೊದಲು ಹಚ್ಚಿದ್ದೆ ಒಂದು 15-20 ತೆಂಗಿನ ಮರ ಹಚ್ಚದ. ನೀರು ಬಿದ್ದಾವ ಹೊಲದಾಗ ತೆಂಗಿನ ಮರ ಇರ್ಲೈತೆ ಇಂಟ್ರೆಸ್ಟ್. ತೋಟಗಾರಿಕೆ ಮೇಲೆ ಭಾಳ ಇಂಟ್ರೆಸ್ಟ್ ರೀ ನಂಗೆ. ಆ ಕಾಲದಾಗ ಏನಾಗಿತ್ತರಿ, ಫಾರೆಸ್ಟ್ನವರು ಅಗಿ ತಂದು ಊರೂರು ಹಂಚ್ತಿದ್ರು ಗಿಡ ಹಚ್ಚ ಸಲುವಾಗಿ. ನಮ್ಮೂರಾಗು ಅಗಿ ತಂದಿದ್ರು, ಅದೇ ಟೈಮ್ನಾಗ ಸಾಗವಾನಿ ಅಗಿ ತಂದಿದ್ರಿ. ತಂದು ಯಾರು ಇಚ್ಛೆ ಉಳ್ಳ ರೈತರು ವೈದ್ಯಕ್ಕೆ ಹಚ್ಚಬಹುದು ಅಂತೇಳಿ. ಅವಾಗ ನಾ ತಗೊಳ್ಕ ಹೋದಾಗ ನಾನು ನೋಡಿದ ಮೇಲೆ ನಾ ಹಸ್ತೀನಿ ನೀ ಹಸ್ತೀನಿ ಅಂತೇಳಿ ಕಚ್ಚಾಟ ನಡೀತಿರಿ ಮಂದಿ. ನಡೆದಾಗ 100 ಅಗಿನೇ ಕೊಟ್ರು ಅವರು ಫಸ್ಟಿಗೆ, 100 ಅಗಿ ಕೊಟ್ರು. ಅವ್ರು 100 ಅಗಿ ತಂದು ಹಚ್ಚದ. ಅದ್ರ ಮ್ಯಾಲ ನಮ್ಗೆ ಯಾಕೋ ಇನ್ನ ಜಾಸ್ತಿ ಹಚ್ಚಬೇಕು ಅನಿಸ್ತು. ಅವಾಗ ನಾವು ಫಾರೆಸ್ಟ್ಗೆ ಹೋಗಿ ನಮಗೆ ನೀವು ಕೊಟ್ಟಿವ ಸಾತಿಲ್ಲ, ಮತ್ ಬೇಕು ಖರೀದಿ ಆದ್ರೆ ಕೊಡ್ರಿ, ಇಲ್ಲಾಂದ್ರ ಮತ್ ಫ್ರೀದಾಗ ಕೊಡೋದಿತ್ತಂದ್ರೆ ಕೊಡ್ರಿ ಅಂತ. ಇಲ್ರಿ, ನಂಬಲ್ಲಿ ಫ್ರೀದಾಗ ಇಲ್ಲ, ಅದೇನಿತ್ತು ಅದು ಆಯ್ತು, ಈಗ 2 ರೂಪಾಯಿಗೆ ಒಂದು ಅಗಿ ಅಂತ ಹೇಳಿದ್ರು. ಅಂದ್ರೂ ಆಧಾರ ಆಗಲಕ್ಕ ಹೇಳಿ 800 ಅಗಿ ತಂದು ಹಚ್ಚಿದ್ರು. ಯಾವಾಗ ಹಚ್ಚಿದ್ರಿ ಇದನ್ನ? 83-84 ಸಾಗವಾನಿ ಗಿಡಗಳನ್ನ, ಸಾಗವಾನಿ ಗಿಡ ಹಚ್ಚಿದ್ರು. ಒಂದು 800 ಗಿಡ ಹಚ್ಚಿದೆವ್ರು. 800 ಗಿಡಗಳ ಅಂದ್ರ ಏನು? ಬದುವಿಗಳ ಮೇಲೆ ಹಚ್ಚ? ಬದುವಿಗರಿ, ಹೊಲ ಒಂದ್ 20 ಎಕರೆ ಅದ. ಮತ್ ಈಗ ಒಳಗ ಸಾಗವಾನಿ ಮಾಡ್ಕೊಂಡ್ ಕೂತೀವ ಅಂದ್ರೆ ಬೇರೆ ಮೈಲಿಗೆ ಬೇಕಾಗ್ತದ ಅಂತ ಹೇಳಿ ಬರೀ ಬಾರ್ಡರ್ ಹಚ್ಚಬಿಟ್ರಿ. ಪೂರ್ವ ಪಶ್ಚಿಮ ದಿಕ್ಕಿಗೆ ಹಚ್ಚಿದ್ರ ಹೊಲದಾಗ ಓಡಿ ಆಗಲ್ಲ ಅಂತ ಹೇಳ್ತೀವಿ, ಅದ ಹಚ್ಚಿಬಿಟ್ಟೆವು. ಗಿಡ ಬಹಳ ಮಸ್ತ್ ಹೊಂಟವ್ರಿ. ಅವಾಗ ಒಂದ್ 50 ತೆಂಗಿನ ಮರ ಹಚ್ಕೊಂಡೆ. ಅದು ಸೇರ್ಸಿ ಹೊಲದಾಗ ಎಲ್ಲಾ ಕಡೆ ಆಕಾರ ಮಾಡಿದಾಗ ಸಾಮಾನ್ಯವಾಗಿ ಅದಕ್ಕೆ ನೀರು ಹೋಗೇ ಹೋಗ್ತಿವ್ರಿ. 800 ಗಿಡ ಬೆಳೆದು. ಆ ಹಚ್ಚ ಟೈಮ್ನಾಗ ನಾ ಅನ್ಕೊಂಡ ಮುಂದೆ ಎಂದರೆ ಒಂದಿನ ಬರಗಾಲ ಬಿದ್ರು FD ಇದ್ದಂಗೆ ಇರ್ತದೆ ಬೇಕಂತ ಹೇಳಿ ಅದು ಮಾಡಿ ಇಟ್ಕೊಂಡೆ. ಬರೀ ಖುಷ್ಕಿನೇ ರೀ, ಅವಾಗೇನ ಅಷ್ಟೊಂದು ಮಾಲ್ ಬೆಳಿತಿದ್ದಿಲ್ರಿ ಯಾರನ್ನು. ಅಲ್ಪ ಸ್ವಲ್ಪ ಮನೆಗೆ ಬೇಕಾದಷ್ಟು ಬೆಳೆದ್ರೆ ಸಾಕು ಅನ್ನೋದು ಅಷ್ಟೇ ಮಾಡ್ತಿದ್ರು. ನಾವು ಮುಂದೆ ಬರ್ಬರ್ತಾ ಒಂದಕ್ಕೊಂದು ಕಬ್ಬು ಮಾಡೋದು, ಬಾಳೆ ಮಾಡೋದು, ಪಪ್ಪಾಯಿ ಮಾಡೋದು, ಹಣ್ಣಿನ ಬೆಳೆಗೆ ಹೋಗೋದ, ಹಿಂಗಾಗಿ ಒಂದು ಒಂದು ಒಂದು ಮಾಡ್ಕೋತ ಬಂದಾಗ ಪ್ರೋಗ್ರೆಸ್ ಹಾಕೋತೇವೆ. ಕಬ್ಬು ಜಾಸ್ತಿ ಮಾಡಿದೆವು, ಕಬ್ಬು ಜಾಸ್ತಿ ಮಾಡಿ ಹೊಲದಾಗೆ ಬೆಲ್ಲದ ಘಾಣ ಗಿಣ ಮಾಡಿಕೊಂಡು ಕಡಿಮೆ ಲೇಬರ್ದಾಗ ಘಾಣ ಆಗಪ್ಲೆ ಮಾಡಿಕೊಂಡು ಭಾಳ ದಿವಸ ಕಬ್ಬು ಮಾಡಿದೆವ್ರಿ. ಹಾಂ ರೀ, ಕಬ್ಬಿಂದು ಅಂದ್ರೆ ನೀರಿನ ಕೊರತೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕೋತ್ ಬತ್ರಿ. ಅದೇನು 84ರದಾಗ ಬಾವಿ ಹೊಡೆದೆವು, ಒಂದು 10-12 ವರ್ಷ ಆಗೋಣ ಎಲ್ಲ ಕಡೆ ಹೊರಗೆಲ್ಲ ಬೋರ್ ಆದವು ರೀ, ನಮ್ ಬಾವಿ ನೀರ್ ಹೋಯ್ತು. ಮತ್ತೆ ಮುಂದೇನ್ ಮಾಡಿದ್ರಿ? ಅದಕ್ಕೆ ಕೃಷಿ ಹೊಂಡ ಆಗ್ಲಿ ಅಥವಾ ಬಾವಿ ನೀರ್ ಹೋಗೋಣ, ನಾವು ಬೋರಿಗೆ ಮತ್ತೆ ಎಲ್ಲರೂ ಬೋರ್ ಹೊಡಿತಾರ, ನಾವು ಬೋರ್ ಹೊಡಿಬೇಕಾದ ಬೋರಿಗೆ ಬಿದ್ದೇವ್ರಿ. 14 ಬೋರ್ ಹೊಡೆದ್ರಿ? 14 ಬೋರ್ ಹೊಡೆದ್ರಿ. ಪ್ರತಿ 100-150 ಅಡಿ ಒಂದ್ ಬಿಡದೆ ಬೋರ್ ಹಾಕಿದೇವೆ. ಯಾರು ಸಿಗ್ತಾರ ಅವ್ರಿಗೆ ತರೋದು, ತೋರಿಸೋದು, ಬೋರ್ ಹಾಕೋದು. ಅಷ್ಟು ಮಾಡಿದ್ರು ನೀರ್ ಬೀಳಲಿಲ್ಲ. ಯಾರಿಗೆ ತೋರಿಸಿ ನೀವು ನೀರ್ ಇದು ಬೋರ್ ತೆಗೆದ್ರಿ? ಜಿಯಾಲಜಿಸ್ಟ್ ಕರ್ಕೊಂಡು ಬಂದ್ರಿ? ಹ್ಞೂ ರೀ, ಅವ್ರಿಗಿನ ಕರ್ಕೊಂಡು ಬಂದೀವಿ. ನಮ್ಮ ಊರಾಗ ಬೇರೆಯವ್ರ ಹೊಲದಾಗ ಯಾರಿಗೂ ಬೋರ್ ಹಾಕದಾಗ ಹೆಚ್ಚು ನೀರು ಬೀಳ್ತಾವಲ್ರಿ, ಅವ್ರು ಯಾರು ಹೇಳ್ಯಾರ ಅವ್ರಿಗೆ ಕರ್ಕೊಂಡು ಬಂದ್ರಿ. ಅವ್ರಿಗೆ ಕರ್ಕೊಂಡು ಬಂದ್ರು ನೀರ್ ಬೀಳಿಲ್ರಿ. ಸ್ವಲ್ಪ ನಮ್ಮ ಮೇರೆ ನೀರಿಂದು ಬಹಳ ಇದು ಅದ್ರಿ, ಬೀಳಿಲ್ಲ. ಅವಾಗ ಅದನ್ನು ಸಾಕಾಯ್ತ್ರಿ. ಮತ್ತೆ 14 ಬೋರ್ ಬೋರ್ ನೀವು ತೆಗೆದಿರಿ, ಒಂದಕ್ಕೂ ನೀರ್ ಬೀಳಿಲ್ಲ ಅಂತಂದ್ರೆ ಮತ್ತೆ ಅಲ್ಲಿ ತನಕ ನೀವು ಆಶಾಭಾವನೆ ಇಟ್ಕೊಂಡು ಹೆಂಗ್ ಹೋದ್ರಿ ಅಂತ ಅದೇ ವಿಚಿತ್ರ ಅನ್ಸುವಂತದ್ದು. ಪ್ರಯತ್ನ ಬಿಡ್ಲಿಲ್ಲ ರೀ, ಒಟ್ಟ ಬಿಡ್ಲಿಲ್ಲ. ಆದ್ರೆ ಅದ್ರ ಮೇಲೆ ನೀವು ಮಾಡುವಂತ ಖರ್ಚು, ನಾಳೆ ಬೀಳಿಲ್ಲಪ್ಪ ಅಂತಾರೆ ಮತ್ತೇನಪ್ಪ ನಾವು ಮಾಡಿದ್ದೆಲ್ಲ ಮತ್ತೆ ಎಷ್ಟ ಆಗ್ತದ ಅಂತೇಳಿ. ಅದು ಹೊಲದ ಬೆಳಿಬೇಕ್ರಿ, ಬೆಳೆದಿದ್ದ ಅಲ್ಲೇ ಏನಾರೇ ಪ್ರಯತ್ನ ಮಾಡ್ಕೋತೇ ಇರೋದ್ರಿ. ಹೊಲದಾಗೆ ಮನಿ ಕಟ್ಸೋದು, ಕೊಟ್ಟಿಗೆ ಕಟ್ಸೋದು, ಹಿಂಗ ಇವೆಲ್ಲ ಎರೆಹುಳ ಘಟಕಗಳು ಮಾಡೋದು, ಇಂಥವಕ್ಕೆಲ್ಲ ಖರ್ಚು ಮಾಡೋದ್ರಿ. ಬಂದಿದ್ದು ಮಾಲ್ ಎಷ್ಟು ಆದಟ್ಟು ಅಲ್ಲೇ ಖರ್ಚು ಮಾಡೋದು. ಹಾಗಾಗಿ ಏನು ಅನಿಸ್ಲಿಲ್ಲ, ಆದ್ರೆ ಪ್ರಯತ್ನ ಬಿಟ್ಟಿಲ್ರಿ. ಪ್ರಯತ್ನ ಬಿಟ್ಟಿಲ್ಲ, ಅಲ್ಲಿ ಬೆಳೆದಿದ್ದು ಒಯ್ದು ಎಲ್ಲರೇ ಹಾಕಿ ಹಿಂಗೆ ಏನು ಮಾಡಿಲ್ಲ ನಾವು. ನೀರಿನ ಸಲುವಾಗಿ ಪ್ರಯತ್ನ ಮಾಡಿರಿ ಹೆಚ್ಚಿಗೆ. ತೋಟಗಾರಿಕೆ ಬೆಳೆ ಮಾಡ್ಬೇಕನ್ನೋದು ಇಂಟ್ರೆಸ್ಟ್ ಬಹಳ ರೀ. ಅಡಿಲಿ ಈಗ 14 ಬೋರ್ ತೆಗೆದ್ರು ಬೀಳಿಲ್ಲ, ಮತ್ತೆ 15ನೇ ಬೋರ್ ತೆಗೆದ್ರಿ? 15ನೇ ಬೋರ್ ಹಾಕಿದಾಗ 1 ಇಂಚ್ ಬಿತ್ತರಿ. 1 ಇಂಚ್ ನೀರ್ ಬಿತ್ತು, 1 ಇಂಚ್ ಆದ್ರೂ ಬಿತ್ತು, ನೀರ್ ಬಂತು. 1 ಇಂಚ್ ಬಿತ್ತು, 1 ಇಂಚ್ ಬಿದ್ದು 4-5 ವರ್ಷ ಕಬ್ಬು ಮಾಡಿದೇವ್ರಿ. ಡ್ರಿಪ್ಪಿನ ಮೇಲೆ ಕಬ್ಬು ಮಾಡಿ ಮತ್ತೇನಾರ ತೋಟಗಾರಿಕೆ ಬೆಳೆ ಮಾಡ್ಬೇಕು, ಬಾಳೆ ಗಿಳಿ ಮಾಡಿದೇವ್ರಿ. ಆ ಬಾಳೆಗೆ ಮಂಗ್ಯಾನ್ ಕಾಟ ಚಾಲು ಆಯ್ತು, ಅದು ಬಾಳೆನೂ ತೆಗೆದೇವು. ಹಾ ರೀ, ಏನ ನೀರಿಂದ ಇದೇ ರೀತಿ ಆದರೂ ಇದು ಮಾಡಲ್ಲ ಅಂತ ಮತ್ತೆ ಚೆಕ್ ಡ್ಯಾಮ್ ಕೃಷಿ ಹೊಂಡಕ್ಕೆ ಹೋದ. ಈ ಭೂಮಿ ಒಳಗ ಜಲ ಭರ್ತಿ ಮಾಡ್ಬೇಕು ನಾವು, ಮಳೆಗಾಲದಾಗ ನೀರ್ ಹಿಡಿದು ಇಟ್ಕೋಬೇಕು, ಬ್ಯಾಸಿಗಾಗ ಉಪಯೋಗ ಮಾಡ್ಬೇಕು ಅಂತ ಹೇಳಿ ಹೊಲದಾಗೆಲ್ಲ ಚೆಕ್ ಡ್ಯಾಮ್ ಕೃಷಿ ಹೊಂಡ ಗಿಂಡ ಮಾಡಿದೇವ್ರಿ. ಅದರಿಂದ ಉಪಯೋಗ ಆಯ್ತು. ಉತ್ತಮವಾಗಿ ಮಳೆ ಬಂದ್ರೆ ಚೆಕ್ ಡ್ಯಾಮ್ ಫುಲ್ ತುಂಬಿತು. ಅಂದ್ರೆ ಏನ್ ಹಳ್ಳ ಇದ್ದು ಚೆಕ್ ಡ್ಯಾಮ್ ಮಾಡೋದಕ್ಕೆ ನಿಮ್ಮಲ್ಲಿ? ಬಾಜು ಹಳ್ಳ ಹರಿತಾ ಇದ್ದು ರೈತರದು. ಒಬ್ಬರ ಹೊಲದ ನೀರು ಒಬ್ಬರು ಹೊಲದಾಗ ಬರ್ತಾವ್ರಿ, ಸಾಮಾನ್ಯವಾಗಿ ಹೊಲದ ನೀರೇ ಬರ್ತಾವ. ಹ್ಮ್ರಿ, 100 ಎಕರೆ ಹೊಲದಾನ್ ಬರ್ತದ್ರಿ ಎಲ್ಲ ಕಡೆದು ನೀರು ಗಾಳಿ. ಆ 100 ಎಕರೆ ತಂದು ನಾ ಹಿಡಿದಿಟ್ಕೊಂಡ. ಎಷ್ಟು ಚೆಕ್ ಡ್ಯಾಮ್ ಮಾಡಿದ್ರಿ ಮತ್ತೆ? 2 ಚೆಕ್ ಡ್ಯಾಮ್, 1 ಕೃಷಿ ಹೊಂಡ. ಬಾ ದೊಡ್ಡ ಮಾಡಿನ್ರಿ. ಕೃಷಿ ಹೊಂಡ ಎಷ್ಟು ದೊಡ್ಡದ? 40 ಫೀಟ್ ಅಗಲ್ರಿ, 70 ಫೀಟ್ ಉದ್ದ, 10 ಫೀಟ್ ಗುಮ್ಮದ್ರಿ. ಅದು ಫುಲ್ ತುಂಬತಲ್ರಿ. ಈಗ ಆದ್ರಿ ಈ ವರ್ಷ ಎಂದೂ ರೋಣಿ ಮಳಿ ಬಂದಿದ್ದಿಲ್ಲ, ಆದ್ರೆ ಈ ಸಲ ರೋಣಿ ಮಳಿ ಬಂತ್ರಿ. ಫಸ್ಟ್ ಗೆ ಚೆಕ್ ಡ್ಯಾಮಿಗೆ ನೀರ್ ಬಂದು, ನಮ್ ಚೆಕ್ ಡ್ಯಾಮಿಗೆ ನೀರ್ ಬರ್ಬೇಕಾದ್ರೆ ಹಳ್ಳ ಕೊಳ ತುಂಬಿ ಹೋದ್ರೆ ಬರ್ತಾವ್ರಿ. ಬಂತು, ಬಂದು ತುಂಬಿತು, ಒಣಗಿದ ಬಾವಿ 3 ದಿನದಾಗ ಚಾರ್ಜ್ ಆಯ್ತು. ಈಗ ಹೋದ ವರ್ಷ ಮಳಿ ಆಗಿದ್ದಿಲ್ಲಲ್ಲ, ಅವಾಗ ಪರಿಸ್ಥಿತಿ ಹೆಂಗಿತ್ತು? ಪೂರ ಒಣಗಿತ್ರಿ, ಪೂರ ಒಣಗಿತ್ತು, ನೀರೇ ಇರ್ಲಿಲ್ಲ, ನೀರೇ ಇರ್ಲಿಲ್ಲ, ಏನು ಇರ್ಲಿಲ್ಲ. ಅಂತ ಬಾವಿ 3 ದಿನದಾಗ ನೀರ್ ಬಂದವ್ ರೀ. ನಿಮ್ಗ ಜಲಾನಯನ ಪ್ರದೇಶ ದೊಡ್ಡದ, 100 ಎಕರೆ ಜಮೀನು ನಿಮಗ್ ಸಿಗ್ತದ. ನೀರು ಹರಿದ್ ಬರ್ತದ? ಹರಿದ್ ಬರೋದ್ರಿ, ಹರಿದ್ ಬರೋದ್, ಬೇರೆಯವ್ರ ಹೊಲದನ್ ಬರ್ತಾರ. ಮತ್ತೀಗ ಬೇರೆಯವರು ಈ ತರ ಚೆಕ್ ಡ್ಯಾಮ್ ಮಾಡ್ಕೊಂಡಿಲ್ಲ ನಿಮ್ಮ ಸುತ್ತಮುತ್ತ? ಯಾರು ಮಾಡ್ಕೊಂಡಿಲ್ಲ, ಮಾಡ್ಕೊಂಡಿಲ್ಲ. ಎಲ್ಲರು ನೋಡ್ತಾರ್ರಿ, ಆದ್ರೆ ಅದ್ ನೀರ್ ನಿಂತ ಮೇಲೆ ಹೊಲ ಕೆಡ್ತದಲ್ರಿ, ಅದಕ್ಕ ರೈತರು ಒಪ್ಪಲ್ಲ. ನೀರ್ ನಿಂದ್ರು ಕೂಡಲ್ಲ, ಇದು ಸಮಸ್ಯೆ. ಈಗ ಬಂದಿದ್ದು ನೀರು ಹರಿದ್ ಹೋಗುವಂತ ವ್ಯವಸ್ಥೆ ಮತ್ತೆ ಆಗೇ ಆಗ್ತದ, ಅದನ್ನ ಚೆಕ್ ಡ್ಯಾಮ್ ಮೂಲಕನೇ ಮಾಡ್ಬೇಕಾಗ್ತದೆ. ಹಾ, ಮಾಡ್ಬೇಕಾಗ್ತದಲ್ರಿ, ನಿಂದಿರ್ಬೇಕಲ್ರಿ, 2 ದಿನ 4 ದಿನ ನೀರ್ ನಿಂದ್ರಿಸ್ಬೇಕು. ಹೌದು, ಹಾ, ನಿಂದ್ರಿಸಿದ ಬಳಕ ಅದು ಭೂಮಿಗೆ ತಯಾರ ಕೆಡ್ತದ್ರಿ, ಬಿತ್ತಲಿಕ್ ಬರಲ್ಲ ಅವ್ರಿಗೆ. ಈಗ ರೈತರ ತಲೆಯಾಗ ಏನ್ ಉಳ್ದದ, ನಿಂತ ನೀರು ಹೋಗ್ಬೇಕು ಹೊರಗ. ಅದು ಮಾಡೇನೆ ಇವತ್ ನೀರಿಂದ ಬರಗಾಲ ಬಂದಿದೆ. ಇಲ್ಲಿ ಹೆಚ್ಚಾದ ನೀರನ್ನು ಹೊರಗೆ ಹೋಗೋದಕ್ಕ ವ್ಯವಸ್ಥೆ ಮಾಡ್ಕೊಳ್ಬೇಕು. ಆದ್ರೆ ನೀರು ನೆಲದೊಳಗೆ ಹಿಂಗ ಬೇಕಲ್ಲ? ಹಾ ರೀ, ನೆಲದೊಳಗೆ ನೀರ್ ಹಿಂಗದ್ರ ಅಲ್ಲಿ ತೇವಾಂಶ ಬಹಳ ಹಿಂಗಾದ್ರೆ ನಿಂದ್ರಿಸ್ಬೇಕ್ರಿ, ನೀರ್ ನಿಂದ್ರಿಸ್ಬೇಕು. ನಾವ್ ನೋಡ್ರಿ, 40 ಫೀಟ್ ಅಗಲ, 450 ಫೀಟ್ ಉದ್ದ, 10 ಫೀಟ್ ಗುಮ್ಮ ನೀರ್ ನಿಂದ್ರಿಸ್ತೇನ್ರಿ. ಹಾ ರೀ, ಅದ್ಭುತ. ಅಷ್ಟು ನೀರು ನಿಂದಿರ್ತದ, ಅವಾಗ ಮೂರು ದಿನದಾಗ ಬಾವಿ ಚಾರ್ಜ್ ಆಗ್ತದೆ. ಮೂರ್ ನಾಲ್ಕು ಬಾವಿ ಹಳೆಯದ, ನಮ್ಮ ಮುತ್ತೇನ ಕಾಲದ ಒಂದು ಬಾವಿ ಅದರಿ, ಒಂದು ನಮ್ಮ ಕೈ ಮೇಲೆ ಹೊಡಿಸಿದ ಒಂದು ಬಾವಿ ಅದ, ಇವು ಬೋರ್ರಿ, ಎಲ್ಲ ರೀಚಾರ್ಜ್ ಆತಾವ್ರಿ, ನೀರು ಈಗ ನಡೆದವ್ರಿ. ಈಗ ಏನು ನಿಮ್ಗೆ ಏನು ಬಾಧೆ ಇಲ್ಲೇ ಇಲ್ಲ, ಬೇಕಾದಷ್ಟು ನೀರು ಅದ ನಿಮ್ಗ. ಈಗ ಮಳೆ ನೀರಿಂದ ಅದೆಲ್ಲ ಆಗಿದೆ, ಮಳೆ ನೀರಿಂದ. ಆದ್ರೆ ಇದೇ ಮಳೆ ಕಂಟಿನ್ಯೂ ಎಷ್ಟು ಬರ್ಬೇಕು ಅಷ್ಟು ಬರ್ಬೇಕ್ರಿ, ಇದ್ರ ಮೇಲೆ ಹೋಯ್ತು ಅಂದ್ರೆ ಮತ್ತೆ ಬ್ಯಾಸಿಗೆ ಸಮಸ್ಯೆ ಅಡ್ಡಿ ಇಲ್ಲ. ಈಗ ನಾವು ನೋಡ್ತಾ ಇದ್ದೀವಿ ವಾತಾವರಣ ಏರ್ಪೇರ್ ಆಗ್ತಾ ಇದೆ. ಹೌದ್ರಿ, ಒಮ್ಮೆ ಹೆಚ್ಚ ಬರೋದು, ಒಮ್ಮೆ ಕಡಿಮೆ ಬರೋದು, ಒಮ್ಮೆ ಇಲ್ಲೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಅದ. ಇಂತಹ ಸಂದರ್ಭದೊಳಗೆ ಎಷ್ಟು ನಮಗ್ ಬರ್ತದ ಅಷ್ಟು ಅವ್ರು ಹಿಡ್ಕೊಂಡು ಕೊಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಅನುಕೂಲ ಆಗ್ತದ. ಸ್ವಲ್ಪ ಇಲ್ಲಿ ಸ್ವಲ್ಪ ಬೆಳೆಗೆ ಅನುಕೂಲ ಆಗ್ತದ. ತಾವು ಹೇಳಿದ್ರೆ ಗಿಡಗಳನ್ನು ಬೆಳೆದೀವಿ ಅಂತೇಳಿ, ಆ ಗಿಡಗಳನ್ನು ಬೆಳೆಯೋದ್ರಿಂದ ನೀರು ನೆಲದೊಳಗೆ ಇಂಗುವಂತ ವ್ಯವಸ್ಥೆ ಆಗ್ತದ. ಬಹಳ ದಿನಗಳವರೆಗೆ ನೀರು ನೆಲದೊಳಗೆ ಉಳಿತದ. ಈ ವ್ಯವಸ್ಥೆ ನಮ್ಮ ರೈತರೆಲ್ಲರೂ ಮಾಡ್ಕೊಳ್ಬೇಕು, ಎಲ್ಲರೂ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಈಗ ನಮ್ಮದು ನೋಡಿ ಸಾಗುವಾನಿ ಗಿಡ ಬಹಳ ಮಂದಿ ಹಚ್ಚಾರ್ರಿ, ಆದ್ರ ಪ್ರಯತ್ನ ಮಾಡಿ ಬೆಳೆಸಿಲ್ಲ. ಈಗ ಒಂದ್ಸಲ ಕಟಾವ್ ಆಯ್ತು, 25 ಲಕ್ಷ ರೂಪಾಯಿ ಮಾರಾಟ ಮಾಡಿದೆ. ಎಷ್ಟು ಗಿಡಗಳನ್ನು ಕಟಾವ್ ಮಾಡಿದ್ರಿ? 300 ಗಿಡ ಮಾಡಿದೇವ್ರಿ. 300 ಗಿಡ ರೀ. 800 ಗಿಡದಾಗ ಗಿಡಗಳು ಬಹಳ ಹೋಗಿದ್ದವ್ರಿ, ಗಾಳಿಯಿಂದ ಮುರಿದು ಮಾಡಿ ಹೋಗಿವ್ರಿ. ಇದ್ದೀವಿ 300 ಗಿಡ ಬಹಳ ಚಂದಿದ್ವು. ಆ 300 ಗಿಡ ಒಂದ್ 25 ಲಕ್ಷಕ್ಕೆ ಮಾರಿದೇವ್ರಿ. ಅದನ್ನ ಮಾರಾಟ ಹೆಂಗ್ ಮಾಡಿದ್ದು ನೀವು? ಸಾಮಿಲ್ ಅವರೇ ಬಂದು ಅವ್ರ ಪರ್ಮಿಷನ್ ತಕೊಂಡೇ ಹೋಯ್ದ್ರಿ. ಅಂದ್ರೆ ಅರಣ್ಯ ಇಲಾಖೆಯಿಂದ ನೀವು ಇದು ತಗೊಂಡ್ರಿ ಪರ್ಮಿಷನ್? ನಾವು ತೋಲಿಲ್ರಿ, ಪಾಣಿದಾಗ ಇತ್ತರಿ ನಮ್ದು ಎಂಟ್ರಿ, ಅವ್ರಿಗೆ ಪಾಣಿ ಕೊಟ್ಬಿಟ್ಟೆವು. ಅವರೇ ತಿರುಗಾಡಿ ಎಲ್ಲ, ನಾವು ತಿರುಗಾಡಕ್ ಹೋದ್ರೆ ಬಹಳ ತಿರುಗಾಡಿಸ್ತಾರ ಅಂತ ಹೇಳಿ ನಾವು ಎಲ್ಲ ಅವ್ರ ಕಡೆ ಮಾಡಿದ್ದೇವ್ರಿ. ಅಂದ್ರೆ ಎಲ್ಲಿ ಕಲಬುರಗಿ ಒಳಗೆ ಮಾರಾಟ ಮಾಡಿದ್ರಿ? ಕಲಬುರಗಿ ಒಳಗೆ. ಅಂದ್ರೆ ಮಾರಾಟ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಸರಳವಾಗಿ ನಾವು ಮಾರಾಟ ಮಾಡಬಹುದು. ಈಗೇನಿಲ್ರಿ, ಹಾಗೇನಿಲ್ಲ. ಆದ್ರೆ ನೀವು ಇಲಾಖೆ ಗಮನಕ್ಕೆ ತರಬೇಕಾಗ್ತದೆ. ಅವರೇ ಎಲ್ಲ ಕೊಟ್ಟಿರ್ತಾರೆ, ಅವರೇ ಎಲ್ಲ ಮಾಡಿ ಇದು ಮಾಡ್ತಾರಂತೆ. ನಾವು ಪಾಣಿದಾಗ ಎಂಟ್ರಿ ಮಾಡಿದ್ದ ಇಲಾಖೆ ಗಮನಕ್ಕೆ ಬಂದಂಗೆ ಇರ್ತದ. ಹೌದು. ಆದ್ರೆ ಮಾರಾಟ ಮಾಡುವ ಮುಂದೆ ಈ ಎಲ್ಲ ಪ್ರೊಸೀಜರ್ಸ್ ಇರ್ತಾವ, ಈ ಕೆಲಸ ಅವರು ನಿಮ್ಮ ಪರವಾಗಿ ಮಾಡ್ತಾರೆ. ತಿರುಗಾಡೋದೆಲ್ಲ ಅವ್ರ ಕಡೆ ಹಚ್ಚಿಬಿಟ್ಟಿದ್ದೇವ್ರಿ, ಅವರೇ ಮಾಡ್ಕೊಂಡು ಹೋಯ್ದ್ರ ಅವರು. ಈಗ ಅವು ಕಡದ ಮೇಲೆ ಕಟಾವ್ ಆಗಿದ ಗಿಡಕ್ಕೆ ಮತ್ತೀಗ 4 ವರ್ಷ ಆಯ್ತ್ರಿ ಕಟಾವ್ ಆಗಿ, ಮತ್ತೆ ಚಿಗತ್ ಮತ್ ದೊಡ್ಡ ಮರ ಆಗ್ಯಾವ್ರಿ. ಮತ್ತೀಗ 5-6 ವರ್ಷನಾಗ ಮಾರಾಟ ಮಾಡಪ್ಲೆ ಆಗ್ಯದ್ರಿ. ಈಗ 300 ಗಿಡಗಳನ್ನೇನ ತಾವು ಮಾರಾಟ ಮಾಡಿದ್ರಿ, ಅವು ಎಷ್ಟು ವರ್ಷದ ಗಿಡ ಇದ್ದು? ಅವು 18-20 ವರ್ಷ, 25 ವರ್ಷದ ಗಿಡಗಳಿದ್ದು. ಬೆಳವಣಿಗೆ ಎಲ್ಲ ಚಲೋ ಆಗಿತ್ತು, ಚಲೋ ಆಗಿತ್ತು, ಉತ್ತಮವಾದ ಕಟ್ಟಿಗೆ. ಈಗ ಯಾರು ನಿಮ್ ಕಡೆಯಿಂದ ತಗೊಂಡು ಹೋದ್ರಲ್ಲ, ಅವರು ಕಟ್ಟಿಗೆ ಗುಣಮಟ್ಟದ ಬಗ್ಗೆ ಏನಾದ್ರೂ ಹೇಳಿದ್ರ ನಿಮಗೆ? ಇಂಥ ಕಟ್ಟಿಗೆನೇ ನಾ ಎಲ್ಲಿ ನೋಡಿಲ್ರಿ, ಈ ಏರಿಯಾದಾಗ ಇಂಥ ಕಟ್ಟಿಗೆ ಹೆಂಗ್ ಬೆಳೆದಿವು ಅಂತ. 45 ಫೀಟ್ ಉದ್ದ ಐತ್ರಿ, 2.5-3 ಫೀಟ್ ದಪ್ಪ. ಇಂಥ ಕಟ್ಟಿಗೆನೇ ಈ ಏರಿಯಾದಾಗ ನಾವು ಹಿಂಗ್ ಬೆಳೆಸಿದ್ ನೋಡಿಲ್ಲ. ಗಿಡ ಸಣ್ಣವರೆ ಇರ್ತಾವ, ಇಲ್ಲ ಒಂಕಟಿಂಕ ಇರ್ತಾವ. ಸಾಗವಾನಿ ಗಿಡ ನೀಟಾಗಿ ಬಂದ್ರೆ ಕೆಲ್ಸಿಗೆ ಬರ್ತಾವ್ರಿ. ಅವ್ರು ಜರಾ ಒಂಕಟಿಂಕ ಬಂದು ಅಂದ್ರೆ ಕೆಲ್ಸಿಗೆ ಬರಲ್ರಿ, ಅವ್ರು ಸಾಮಾನ ಆಗಲ್ಲ. ಹಂಗಾಗಿ ಅವ್ರು ಬಹಳ ತಾರೀಫ್ ಮಾಡ್ರು, ಅವ್ರು ಚಲೋ ಲಾಭ ಆಗ್ಯದಂತ್ರಿ. ಆಮೇಲೆ ಚೌರಗಸ್ತಿ ಅವರು ನೋಡ್ರಿ, ಈಗ ಈ ತೇಗ ಅನ್ನುವಂಥದ್ದು ಏನದ, ಟೀಕ್ ಸಾಗವಾನಿ ನಾವೇನಂತೀವಿ, ಇದು ಎಲ್ಲಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳು, ಎಲ್ಲಿ ಹಸಿ ಹೆಚ್ಚಿಗೆ ಇರ್ತೈತಿ, ಆರ್ದ್ರತೆ ಎಲ್ಲಿ ಇರ್ತೈತಿ, ಅಲ್ಲಿ ಅಗದಿ ಚಲೋ ಹೊತ್ತಿನಾಗೆ ಬರುವಂಥದ್ದು ನೋಡ್ತೀವಿ. ಸಾಮಾನ್ಯವಾಗಿ ನಾವು ಟೀಕ್ ತರುವುದಿತ್ತು ಅಂತಂದ್ರೆ ಅಂತಹ ಪ್ರದೇಶಗಳಿಂದನೇ ಟೀಕ್ ತಗೊಂಡ್ಬರ್ತೀವಿ, ಒಳ್ಳೆ ಗುಣಮಟ್ಟದ ಇರ್ತದೆ ಅಂತೇಳಿ. ಈಗ ನೀವು ಇಲ್ಲಿ ನಮ್ಮ ಭಾಗ ನೋಡಿದ್ರೆ ಇಲ್ಲಿ ಯಾವತ್ತು ಬಿಸಿಲಿರುವಂತಹದ್ದು, ಹವೆ ಒಳಗೆ ಸಹಿತ ನಮಗೆ ತೇವಾಂಶ ಕಾಣಿಸಂಗಿಲ್ಲ. ಇಂತಹ ಸಂದರ್ಭದೊಳಗೆ ನೀವು ಯಾವ ರೀತಿ ಅವುಗಳನ್ನು ಬೆಳೆದ್ರಿ, ಯಾರು ನಿಮಗೆ ಸಹಾಯ ಮಾಡಿದ್ರು? ನಮ್ಮ ಮನೆಯವರೇ ನಮ್ಗೆಲ್ಲ ಬೆಳಿಲಿಕ್ಕ ಸಹಾಯ ಮಾಡೋದು. ಫಾರೆಸ್ಟ್ ದವರಿಗೆ ಒಂದ್ಸರಿ 2 ಸಾರಿ ಕೇಳಿದೇವ್ರಿ ಅಷ್ಟೇ. ಅದಾದ್ಮೇಲೆ ನಮಗ್ ಅದೊಂದು ಹವ್ಯಾಸನೇ ಐತ್ರಿ. ನಮ್ಮ ತಂದೆಯವ್ರು ಇದ್ರಿ, ಗಿಡದ ಮೇಲೆ ಬಹಳ ಪ್ರೇಮ ಅವರು. ಯಾವುದೇ ಗಿಡ ಇರಲಿ, ಗಿಡಕ್ಕೆ ಬಹಳ ಪ್ರೇಮ ಅವರು. ಈಗ ನಮ್ಮ ಹೊಲದಾಗ ಬೇಸಿಗಾಗ್ರಿ, ಇಲ್ಲಿ ಹೊರಗೆಲ್ಲ 42-43 ಇದ್ದಿದ್ದು ಉಷ್ಣ, ನಮ್ಮಲ್ಲಿ ಹೋದ್ರೆ 30 ಅನ್ನಿಸ್ತದ್ರಿ. ಅಷ್ಟು ತಂಪ್ರಿ, ಬರೀ ಗಿಡನೇ ಗಿಡ ರೀ ಎಲ್ಲ ಕಡೆ. ತೋಟದಾಗ ಹೋದ ಕೂಡ್ಲೇನೆ ಹೊರಗೆ ಬರಬಾರದು ಅನ್ನಿಸ್ತದ್ರಿ. ಆ ಟೈಪ್ ನಾವು ಗಿಡಕ್ಕೆ ಬಹಳ ಜಾಸ್ತಿ ಮಹತ್ವ ಕೊಟ್ಟೇನ್ರಿ. ಯಾವಾಗಲೂ ಶುರುವಿನ ಹಿಡಿದು, ಯಾವಾಗ ತೋಟ ನಾ ಮಾಡ್ಲಿಕ್ಕೆ ಶುರು ಮಾಡ್ದೆ ಅವಾಗಿನ ಹಿಡಿದು ಗಿಡದ ಮೇಲೆ ಬಹಳ ಪ್ರೇಮ. ಈಗಂತೂ ಮತ್ತ ಹೊಸದಾಗಿ ಎಲ್ಲಾ ಮಾಡ್ಕೋತ ಎಲ್ಲ ಸಾಕಾಗಿ ಪಾಮ್ ಮಾಡಿನ್ರಿ. ಹ್ಮ್ ರೀ, ಈಗ ಪಾಮ್ ಅದು ತೆಂಗಿನ ಗಿಡ ಟೈಪೇ ಗಿಡ ರೀ ಅದನ್ನು. ಅದು ನಿರಂತರ ಬೆಳೆ ಬರೋದದು, ತಿಂಗಳ ತಿಂಗಳ ಪ್ರತಿ ತಿಂಗಳ ಬರ್ತದ ಅಂದ್ರ. ಅದೇ ಯಾಕೆ ಮಾಡದ ಅಂದ್ರಿ, ನಂಬಲ್ಲಿ ಇರೋ ನೀರಿಗೆ ಅದಕ್ಕೆ ಬರೋಬರ ಆಗ್ತದ. ಮತ್ತ ಮಂಗನ ಕಾಟ ಇವೆಲ್ಲ ಕಳ್ಳರ ಕಾಟ ಇರೋದಿಲ್ಲ ಅಂತ ಹೇಳಿ ಅಂದ್ರೆ ಅದಕ್ಕೆ ಮುಳ್ಳು ಜಾಸ್ತಿ ರೀ. ಅದು ಯಾರು ಕದಿಯಂಗಿಲ್ಲ, ಯಾರ್ದು ಒಯ್ದು ಯಾರು ಮಾರಾಟ ಮಾಡಂಗಿಲ್ಲ, ಹಂಗೆಲ್ಲ ಆಗ್ತದ, ನಿರಂತರ ಲಾಭ ಆಗ್ತದ ಅಂತ ಹೇಳಿ ಬೇರೆ ಕಡೆ ಎಲ್ಲ ಒಂದು 3 ತಿಂಗಳ ದಿನ ಎಲ್ಲೆಲ್ಲಿ ತೋಟ ಅವ ಅಲ್ಲೆಲ್ಲ ಸರ್ವೆ ಮಾಡಿ ನೋಡ್ಕೊಂಡು ಬಂದೇವ್ರಿ. ಎಲ್ಲ ಕಡೆ ನೋಡಿ ಬಂದು ಇದು ನಾ ಮಾಡಬಹುದು ಅಂತ ಹೇಳಿ ತಿಳಿದು 2018 ಪ್ಲಾಂಟೇಶನ್ ಮಾಡಿದ್ರಿ 4 ಎಕರೆ. ಯಾರ ಕಡೆಯಿಂದ ತಗೊಂಡ್ ಬಂದ್ರಿ? ಅದು 3F ಆಯಿಲ್ ಅಂತ ಹೇಳಿ ಆಯಿಲ್ ಪಾಮ್ ದವ್ರ ಅದೊಂದು ಇದನ್ನೇ ಅದರ ಕಂಪನಿ, ನಮ್ ಸರ್ಕಾರದ ಅದಕ್ಕೆ ಟೈಅಪ್ನು ಅದಾರೆ. ಅವ್ರಿಂದ ಹಾರ್ಟಿಕಲ್ಚರ್ ಕೇಳಿದಾಗ ಅವ್ರ ಕಂಪನಿಗೆ ಮಾತಾಡಿದ್ರು, ನಮಗೂ ಅವ್ರಿಗೆ ಹೊಂದಾಣಿಕೆ ಮಾಡಿ ಅವ್ರು ಬಂದು ನಮ್ಮ ಹೊಲ ಸರ್ವೆ ಮಾಡಿ ಅಗಿ ಕೊಟ್ರು. ಕಂಪನಿಯವರೇ ಅಗಿ ಕೊಡ್ತಾರ್ರಿ, ಆದ್ರೆ ಸರ್ಕಾರ ಪೂರಾ ಅಗಿದ ಎಷ್ಟು ರೊಕ್ಕ ಅದ ಸರ್ಕಾರ ಕೊಡತ್ರಿ, ನಮಗ ಅಗಿ ಫ್ರೀನೇ ಕೊಟ್ಟಂಗ. ನಿಮಗೆ ಉಚಿತವಾಗಿ ಸಿಕ್ಕ? ಉಚಿತವಾಗಿ ಸಿಕ್ಕ. ಎಷ್ಟು ಎಕರೆದೊಳಗೆ ಹಾಕಿರ್ತಾವ? 4 ಎಕರೆ ಒಳಗೆ. 4 ಎಕರೆ ಒಳಗೆ 228 ಗಿಡ ಕೂತಾವ್ರಿ. ಒಂದ್ 28 ಗಿಡ ಒಂದ್ಸಲ ನೀರ್ ಕೊರತೆ ಆದಾಗ ಹೋದವ್ರಿ, ಈಗ 200 ಗಿಡ ಅವ್ರಿ. ಆ 200 ಗಿಡಕ್ಕೂ ಈ ಹೋದ ವರ್ಷ ಹೊಟ್ಟೆ ಮಳೆ ಬರ್ಲಿಲ್ಲಲ್ರಿ, ಅದು ಮತ್ತ ನಮಗ್ ಅಸರ್ ಮಾಡ್ತಾ ಇದು ಮಾಡಿ ಹೋಯ್ತ್ರಿ ಅಂತ ನೋಡಿ ಅಂದ್ರ ಸುಳಿ ತನ ಮಣಿಗೆ ಹೋದವ್ರಿ ಅಂದ್ರೂ ಕಾಯ್ಕೊಂಡಿವಿ. ಈಗ ಮತ್ತ ಅದಕ್ಕೆಲ್ಲ ಬಾವಿ ಒಳಗೆ ನೀರ್ ಇರಲಿಲ್ಲ ನಿಮಗೆ? ಏನು ಇರ್ಲಿಲ್ಲ, 3 ತಿಂಗಳ ದಿನ ಏನು ಇರ್ಲಿಲ್ಲ. ತಂದ್ರ ಬಿಸಿಲು ಬೇರೆ, ಹ್ಮ್ರಿ, ತಂದ್ ಹಾಕ್ಬೇಕಂದ್ರ ಸುತ್ತಾನು ನೀರ್ ಇಲ್ರಿ, ಅಲ್ಲಿ ಬೊಸ್ಗ ಕೆರೆ ಒಣಗ್ತಿರಿ ಪೂರ. ಹಾಂ, ಹಂಗಾಗಿ ಉಳದವ್ರಿ. ಈಗ ಮತ್ತ ಈಗ ಬೆಳೆ ಹೆಂಗದ? ಈಗ ಸಾಕಷ್ಟು ಮಳೆ ಆಗ್ಯದ, ಸಾಕಷ್ಟು ನೀರ್ ಅದಾವ ನಿಮ್ಮಲ್ಲಿ ಈಗ? ಈಗ ಈಗ ಬಿಡಲ್ರಿ, ಮತ್ತ ಅದಕ್ಕೆ ಹೆಂಗಿತ್ತು ಹಂಗ ಮಾಡ್ತೀವ್ರಿ. ಈಗ ತಾಂತ್ರಿಕವಾಗಿ ನಿಮಗೆ ಸಹಾಯ ಬೇಕಿತ್ತಂದ್ರ ಕಂಪನಿಯವರೇ ಮಾಡ್ತಾರ? ಕಂಪನಿಯವರು ಪ್ರತಿ ತಿಂಗಳಿಗೆ ಒಂದ್ಸಲ ಕಂಪನಿಯವರು ಬರ್ತಾರ, ಬಂದು ಹೋಗ್ತಾರೆ. ಮತ್ತೆ ಅವರಿಗೆ ಮಾರಾಟ ಮಾಡೋದು? ಹಣ್ಣು ಬಂದಿತ್ತು ಅಂದ್ರೆ ಹೇಳ್ತಾರ್ರಿ, 3 ದಿವಸದೊಳಗೆ ಕಟಾವು ಮಾಡ್ರಿ ಅಂತ. ನಾವು ಮಾಡಿಟ್ಟೇವ ಅಂದ್ರೆ ಅವ್ರ ಗಾಡಿ ಕಳಿಸ್ತಾರ್ರಿ, ಕಟಾವು ಮಾಡ್ಕೊಂಡು ಹೋಗ್ಬಿಡ್ತ. ಅಂದ್ರೆ ನೀವು ಕೊಯ್ಲು ಮಾಡಬೇಕು, ಅವರು ತಗೊಂಡು ಹೋಗ್ತಾರ. 18 ರೊಳಗೆ ಹಚ್ಚಿದ್ರಿ, 3 ವರ್ಷ ಬಿಟ್ಟು ಕಾಯಿ ಚಾಲು ಆಯ್ತ್ರಿ. 21 ರೊಳಗೆ ಕಾಯಿ ಚಾಲು ಆಗಿತ್ರಿ. 21, 22 ಒಂದ್ ವರ್ಷನ್ಯಾಗ 20 ಟನ್ ಕಾಯಿ ಕಡದ್ರಿ. ಹಾಂ, 20 ಟನ್ ಆಯ್ತು. ಆಮೇಲ ಇದು ನೀರಿನ ಹೊಡೆತ ಬಿದ್ದು ಮತ್ತ ಕಾಯಿ ಹೋಯ್ತ್ರಿ. ಅದ್ರ ಆರ್ಥಿಕತೆ ಹೆಂಗಂತೀರಿ? ಅದು ಎಷ್ಟು ಬೆಲೆ ಆಗ್ತದ ಅದಕ್ಕೆ? ಒಂದು ಟನ್ಗೆ ಆಯ್ತು, ಒಂದ್ ಕೆಜಿಗೆ ಎಷ್ಟು ಬೆಲೆ? 13,000 ರೂಪಾಯಿ ಟನ್ ರೀ. 13,000 ರೂಪಾಯಿ ಟನ್ ರೀ, ಒಂದ್ ಟನ್ಗೆ 13 ರೂಪಾಯಿ ಕಿಲೋ ಅಂದಂಗ. ನಮ್ದು ಪ್ರತಿ ತಿಂಗಳಿಗೆ 2 ಟನ್ ಮಾಲ್ ಹೋತಿತ್ರಿ. ಅದು ಒಂದ್ 5-6 ತಿಂಗಳು ಹೋಯ್ತ್ರಿ. ವರ್ಷ ಪೂರ್ತಿ ಆಗುವಂತದ್ದ? ವರ್ಷ ಪೂರ್ತಿ, ಯಾವ ಸೀಸನ್ ದಾಗ ಬಿಡಪ್ಲೇನೆ ಇಲ್ರಿ. ಅಂದ್ರೆ ಯಾವುದೇ ರೈತರು ಮಾಡಬಹುದು ಇದನ್ನ? ಎಲ್ಲಾ ರೈತರು ಮಾಡಬಹುದು. ನಿಮ್ಮ ಸುತ್ತಮುತ್ತಲ ನಿಮಗೆ ನೋಡ್ಕೊಂಡು ಮತ್ತೇನಾದ್ರು ಮಾಡಿದ್ರ? ನೀರಿಲ್ರಿ, ನೀರ್ ಇರಲಾರ್ದಕ್ ಸಮಸ್ಯೆ. ನೀರ್ ಇದ್ದವ್ರು ಬಹಳ ಮಂದಿ ಮಾಡ್ಯಾರ್ರಿ, ನಮ್ದು ನೋಡ್ಲಕ್ಕರೆ ಬಹಳ ಮಂದಿ ಬಂದಾರ್ರಿ, ಬಂದ್ ನೋಡ್ಕೊಂಡು ಹೋಗ್ಯಾರ. ಇನ್ನೂ ಬರ್ತಾನೆ ಹರ. ಆದ್ರ ನೀರ್ ಇದ್ದವ್ರಿಗೆ ನಮ್ ಸಲಹೆ ಏನದ ಅಂದ್ರ, ಹೊಲ ಇರ್ಬೇಕು, ಬನ್ನಿಯವ್ರಿಗೆ ಹೊಲ ಮಾಡೋದಾಗಬಾರ್ದು, ಅವ್ರ ಹೊಲದಾಗ ನೀರ್ ಇರ್ಬೇಕು. ಅವ್ರು ಈ ಗಿಡ ಮನುಷ್ಯಾಗಿಟ್ಟು ಮೇಂಟೆನೆನ್ಸ್ ಮಾಡಿದ್ರು ಅಂದ್ರ, ಆಳ ಮನುಷ್ಯ ಅದು ಆಗ್ಯದ್ರಿ, ಇದು ಆಗ್ಯದ್ರಿ, ನಾ ಹೋಗಿಲ್ರಿ, ನಾ ಬಂದಿಲ್ರಿ ಅಂತ ಹೇಳೋದು, ಮಾಲ್ ಆಗಿಲ್ರಿ ಅಂತ ಹೇಳೋದು, ಯಾವುದು ಆಗಲ್ಲ. ನೀವ್ ಎಲ್ಲಿದ್ರು ನಿಮ್ ಅಕೌಂಟಿಗೆ ರೊಕ್ಕ ಜಮಾ ಆತಾವ. ಮಾಡ್ಬೇಕಾದ್ರ ಹೊಲದವ್ರು ಮಾಡೋದ್ ಆಗ್ಲಾರ್ದವ್ರು ಇದು ಮಾಡೋದು ಬಹಳ ಚಲೋ. ಅಂದ್ರೆ ಯಾವತ್ತು ಒಂದ್ ಸ್ವಲ್ಪ ಕಾಳಜಿ ಪೂರ್ವಕವಾಗಿ ನೋಡ್ಕೊಳ್ಬೇಕು. ಆದ್ರೆ ಎಲ್ಲಾ ವ್ಯವಸ್ಥೆ ಆಗ್ಬೇಕು, ಡ್ರಿಪ್ ಮಾಡ್ಬೇಕು, ನಿರಂತರ ನೀರಿನ ವ್ಯವಸ್ಥೆ ಆಗ್ಬೇಕು. ಡ್ರಿಪ್ ನ್ಯಾಗ ಗೊಬ್ಬರ ವ್ಯವಸ್ಥೆ ಆಯ್ತು ಅಂದ್ರ ಆಯ್ತ್ರಿ, ಕಾಯಿ ಆದನ್ ಕಾಯಿ ಕಡ್ಕೋತ ಹೋಗೋದಿರ್ತದ್ರಿ, ಮತ್ತೇನಿರಲ್ಲ. ಈಗ ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡೋರು? ನಾವು ಮನೆಯವರೇ ಮಾಡ್ತೇವ್ರಿ. ಮನೆಯವ್ರು ಎಷ್ಟು ಜನ ಇದ್ದೀರಿ ಎಲ್ಲಾರು ಕೂಡಿ? ನಮ್ಮ ಮನೆಯವರು ನಾವ್ರಿ, ಮತ್ತೆ ಈಗ ದಿನಗೂಲಿ ಮೇಲೆ ಲೇಬರ್ಗಳು 4-5 ಲೇಬರ್ಗಳು ಬರ್ತಿರ್ತಾರೆ. ಕೆಲಸ ನೋಡಿ ಹಚ್ಚದ್ರಿ, ಯಾವಾಗ ಕೆಲಸ ಇರ್ತದ ಅವಾಗ ಕೆಲಸ ಹಚ್ಚುವಂತದ್ದು. ಅಂದ್ರೆ ಈಗ ತಾಳೆ ಬೆಳೆ ಬೆಳೆಯೋದು ಚಲೋ ಅಂತೀರಿ? ಹ್ಞೂ, ಚಲೋ, ಯಾವುದೇ ಕಿರಿಕಿರಿ ಇರಲ್ಲ ಅಲ್ರಿ. ಹ್ಞೂ, ಈಗ ಅವ್ರೇನು ಕಂಪನಿಯವರು ನಿಮಗೆ ಹೇಳಿದ್ರಲ್ಲ, ಅದೇ ಸಮಯಕ್ಕೆ ಅವರು ಸರಿಯಾಗಿ ಬರುದು, ಹೋಗುದು, ಮೇಲ್ವಿಚಾರಣೆ ಮಾಡುದು, ಆಮೇಲೆ ಉತ್ಪನ್ನ ತಗೊಂಡು ಹೋಗುದು, ಆಮೇಲೆ ಅದ್ರ ಪೇಮೆಂಟ್ ಮಾಡುದು, ಯಾವ್ದು ಏನು ಗೊತ್ತಿಲ್ದಂಗೆ ನಡೆದಿರ್ತದ್ರಿ, ಏನು ಗೊತ್ತೇ ಆಗಲ್ರಿ. ಅಷ್ಟು ಸರಳ, ಅಷ್ಟು ಸರಳ. ಆದ್ರೆ ಏನು ನಾವು ಹೊಲದೊಳಗೆ ಇದ್ದು ಅದ್ರ ದೇಖರೇಖೆ ಮಾಡ್ಬೇಕು, ನಾವು ಎಷ್ಟು ಚಂದ ನೋಡ್ಕೋತೇವೋ ಅದಕ್ಕ ಅಷ್ಟು ಲಾಭ ರೀ. ನಮ್ ಒಂದ್ ಗಿಡಕ್ಕ ಒಂದ್ ಕಾಯಿ 2 ಕಿಲೋ ಹಿಡ್ಕೊಂಡು ಚಾಲು ಆತದ್ರಿ. 3ನೇ ವರ್ಷಗೆ ಒಂದ್ ಗಿಡದಾಗ ಕಾಯಿ ಚಾಲು ಆಯ್ತು ಅಂದ್ರೆ 2 ಕಿಲೋ ಇರ್ತದ್ರಿ, ಅದು 2 ಕಿಲೋ 3 ಕಿಲೋ ಬರ್ತದ್ರಿ. 5-6 ವರ್ಷ ಹೋಯ್ತು

ಮತ್ತೆ ಮೋಹಿ ಪರೇ ಬಲ್ಲವರು ಕಣ್ಣು ಕೇಳಿ ಮತ್ತೆ ಮೋಹಿ ಪರೇ.